ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಗ್ರಾಮ ಜಮಖಂಡಿ ತಾಲೂಕಿನ ಶಿವಾನಂದ್ ರಾಮಲಿಂಗಪ್ಪ ಜ್ಯೋತಿಯಪ್ಪನವರು ಅವರ ಹೊಲದಲ್ಲಿದ್ದೀವಿ ನಾವು. ಅವರು ಸುಮಾರು 3 ಎಕರೆನಲ್ಲಿ ದ್ರಾಕ್ಷಿ ಬೆಳೆ ಬೆಳೀತಿದ್ದಾರೆ. ಇವರು ಸಾವಯವ ಕೃಷಿ ಮಾಡಿ 3 ಎಕರೆನಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದಾರೆ. ಸೊ ಅವರಿಂದ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಾನಂದ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶಿವಾನಂದ್ ಅವರೇ, ನೀವು 8 ವರ್ಷಗಳಿಂದ ಕೃಷಿ ಮಾಡ್ತಿದ್ರಿ? ನಾನು ಕೃಷಿ ಮಾಡ್ತಾ ಇರೋದು ಸುಮಾರು 7 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ವಿಡಿಯೋ ಎಡಿಟರ್ ಆಗಿ. ಆದ್ಮೇಲೆ ಸ್ವಲ್ಪ ತಜ್ಞವಾಣಿ ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13ರವರೆಗೆ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಡಾ ಪೋದ್ದಾರ್, ಮುಖ್ಯ ವಿಜ್ಞಾನಿಗಳು ವನ ಬೇಸಾಯ ಯೋಜನೆ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರ, ಇವರ ಧ್ವನಿಮುದ್ರಣವನ್ನ ಆಲಿಸುವಿರಿ. ಏನಾಗ್ತದೆ, ನಾವು ವರ್ಷ ತೊಗರಿ ಬೆಳಿತೀವಿ, ಕಡಲೆ ಬೆಳಿತೀವಿ, ಹಾಗೂ ಡಿಎಪಿ ಗೊಬ್ಬರ ಏನಿದೆ ಅಂತಂದ್ರಪ್ಪ ನಾವು ಜಮೀನಿಗೆ ಕೊಡ್ತೀವಿ. ಈ ಕೊಟ್ಟಂತ ಡಿಎಪಿ ಗೊಬ್ಬರ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ಗೊಬ್ಬರ ಇರ್ಬೋದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ ಇರ್ಬೋದು, ನಿಮ್ಗೆ ಒಂದು ಹೇಳ್ತೀನಿ, ಬೆಳೆ ಏನಪ್ಪಾ ಅಂತಂದ್ರೆ 21-25% ಅಷ್ಟೇ ಅದು ಏನಪ್ಪಾ ಅಂತಂದ್ರೆ ರಂಜಕವನ್ನು ಹೇಳ್ಕೊಳ್ತದೆ. ಇನ್ನುಳಿದ ರಂಜಕ ಅಂದ್ರೆ 75-80% ರಂಜಕ ಏನಾಗ್ತದೆ ಅಂತಂದ್ರೆ ಜಮೀನಿನಲ್ಲಿ ಸ್ಥಿರೀಕರಣಗೊಳ್ತದೆ, ಅಂದ್ರೆ ತುಳಸಾಗ್ಬಿಡ್ತದೆ. ಈ ರಂಜಕ ಕರಗಿಸುವ ಸೂಕ್ಷ್ಮಾನುಜೀವಿ ಗೊಬ್ಬರದಿಂದ ನಾವು ಬೀಜೋಪಚಾರ ಮಾಡಿದಾಗ ಆ ಸೂಕ್ಷ್ಮಾನುಜೀವಿ ಏನ್ ಮಾಡ್ತವೆ ಅಂತಂದ್ರೆ ಈ ಜಮೀನಿನಲ್ಲಿ ಆ ರಂಜಕ ಏನು ಸ್ಥಿರೀಕರಣ ಆಗಿರ್ತದೆ, ಅದೇನು ಫಿಕ್ಸ್ ಆಗಿರ್ತದಲ್ರಿ, ಅದನ್ನ ಕರಗಿಸಿ ಮತ್ತೆ ಬೆಳೆ ಕೊಡ್ತದೆ. ಅಂತಂದ್ರೆ ಏನು ಬೇಯಿರ್ತವೆ ಅವು ಮತ್ತವು ರಂಜಕವನ್ನು ಹೀರಿಕೊಳ್ಳುತ್ತವೆ. ಇನ್ನು ಈ ಒಂದು ರೈಸೋಪಿಯಂ ಅಥವಾ ಈ ರಂಜಕ ಕರಗಿಸುವ ಏನು ಸೂಕ್ಷ್ಮಾನುಜೀವಿ ಗೊಬ್ಬರವನ್ನು ಏನಿದೆ ಇದನ್ನ ಯಾವ ರೀತಿಯಾಗಿ ಬೀಜೋಪಚಾರ ಮಾಡಬೇಕು, ಇವನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಒಂದು ಎಕರೆ ಬೇಕಾಗತಕ್ಕಂತ ಒಂದು ಬೀಜಕ್ಕೆ 200 ಗ್ರಾಮದಷ್ಟು ರೈಸೋಪಿಯಂ ಅಥವಾ 200 ಗ್ರಾಮದಷ್ಟು ಈ ಒಂದು ರಂಜಕ ಕರಗಿಸುವ ಸೂಕ್ಷ್ಮಾನುಜೀವಿ ಗೊಬ್ಬರದಿಂದ ನಾವು ಬೀಜೋಪಚಾರ ಮಾಡಬೇಕು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು, ಅದಕ್ಕೆ ನಮ್ಗೇನಪ್ಪಾ ಅಂತಂದ್ರೆ ಇದು ಸಕ್ಕರೆದಿರ್ಬೋದು ಅಥವಾ ಬೆಲ್ಲದಿರ್ಬೋದು ಅದನ್ನ ಪಾಕ ಮಾಡಿ ಈ ಬೀಜಗಳನ್ನು ನಾವು ಈ ಪಾಲಿಥಿನ್ ಶೀಟ್ ಮೇಲೆ ಹರಡಿ ಸ್ವಲ್ಪ ಏನಪ್ಪಾ ಅಂತಂತಂದ್ರೆ ಈ ಬೆಲ್ಲದ ಪಾಕವನ್ನೆಲ್ಲ ಹಾಕಬೇಕು. ಅದ್ರ ಮೇಲೆ ಇವೆಲ್ಲ 1 ಎಕರೆಗೆ 200 ಗ್ರಾಮ್ ಅಂತ ಹೇಳಿದೆ ರೈಸು ಅಥವಾ 200 ಗ್ರಾಮ್ ಇದು ರಂಜಕ ಕರಗಿಸುವ ಸೂಕ್ಷ್ಮಾನುಜೀವಿ ಗೊಬ್ಬರ. ಅವುಗಳನ್ನು ಹರಡಿ ಅವು 4 ಮೂಲಿ ಏನಿರ್ತವೆ ಅವನ್ನ ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಅಂದ್ರೆ ಎದುರು ಬದುರು ಡೈರೆಕ್ಷನ್ ದಲ್ಲಿ ಅವನ್ನ ಎತ್ತಿ ನಾವು ಅದನ್ನ ಕಲಸಿದ್ದೇವೆ ಸರಿಯಾಗಿ. ಅವಾಗ ಏನಾಗ್ಬಿಡ್ತಾವೆ ಅಂತಂದ್ರೆ ಈ ಒಂದು ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಏನು ಸೂಕ್ಷ್ಮಾನುಜೀವಿ ಗೊಬ್ಬರ ಇರುತ್ತದೆ ಅದು ಬೀಜಕ್ಕೆ ಸರಿಯಾಗಿ ಲೇಪನ ಆಗ್ತದೆ. ಇದನ್ನ ಒಂದು ಮರಳಿನಲ್ಲಿ 1/2 ಗಂಟೆ ನೆನೆಸಿ ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಬೀಜಗಳನ್ನು ಇದು ಬಿತ್ತನೆ ಮಾಡಬೇಕು. ಇನ್ನು ಮುಖ್ಯವಾಗಿ ಎಷ್ಟು ಅಂತರದಲ್ಲಿ ನಾವು ಈ ಒಂದು ಬೀಜಗಳನ್ನು ಬಿತ್ತನೆ ಮಾಡಬೇಕು ಇದು ಸಹ ಬಹಳ ಮುಖ್ಯ. ಈ ವರ್ಷ ನಾವು ಜಿಲ್ಲೆಯಲ್ಲಿ ಒಂದು ಸರ್ವೆ ಮಾಡಿದಾಗ ನಾವೇನು ಒಂದು ಅಂಶ ಅನ್ಕೊಂಡಿವಿ ಅಂತಂದ್ರೆ ಸಾಲಿನಿಂದ ಸಾಲಿಗೆ ನಮ್ಮ ರೈತ ಬಾಂಧವರು ಸರಿಯಾಗಿ ಬಿತ್ತನೆ ಮಾಡ್ತಾ ಇದ್ದೇವೆ. ಅಂತಂದ್ರೆ ಈ ಕಡಿಮೆ ಆಳದ ಕಪ್ಪು ಭೂಮಿ ಅಲ್ಲಿ ಗರಿಸಿನ ನೆಲ ಇದೆ, ಅಲ್ಲಿ ಸಾಲಿನಿಂದ ಸಾಲಿಗೆ 3 ಫೂಟ್ ಅಥವಾ ಸಾಲಿನಿಂದ ಸಾಲಿಗೆ 4 ಫೂಟ್ದಷ್ಟು ಅಥವಾ ಎಲ್ಲಿ ಫಲವತ್ತಾದ ಜಮೀನು ಇದೆ ಅಥವಾ ಎಲ್ಲಿ ನಾವು GRG 157 GRG 811 ಈ ತಳಿಗಳನ್ನು ಬಿತ್ತನೆ ಮಾಡ್ತೇವೆ ಅಲ್ಲಿ ಕನಿಷ್ಠ ಸಾಲಿನಿಂದ ಸಾಲಿಗೆ 4 ಫೂಟ್ದಷ್ಟು ಏನಪ್ಪಾ ಅಂತಂದ್ರೆ ನಾವು ಅಂತರ ಬಿಡಬೇಕು ಕನಿಷ್ಠ. ಇಲ್ಲಪ್ಪ ನಾನು ಬೆಳಿಗ್ಗೆ ಒಂದು ನೀರಿನ ಅನುಕೂಲ ಮಾಡ್ತೇನೆ ಅಂತಂತಂದ್ರೆ ಅವಾಗ ನಾವು ಕನಿಷ್ಠ ಒಂದು ಸಾಲಿನಿಂದ ಸಾಲಿಗೆ 5 ಇಲ್ಲ ನನ್ನ ಇನ್ನೂ ಜಮೀನು ಬಹಳ ಫಲವತ್ತತೆ ಇದೆ ನಾನು ಈ ಒಂದು ತಿಪ್ಪಿ ಗೊಬ್ಬರ ಹಾಕ್ತೀನಿ ಅಥವಾ ಎರೆಗುಳ ಗೊಬ್ಬರ ಹಾಕ್ತೀನಿ ಜಮೀನು ಬಹಳ ಫಲವತ್ತತೆ ಇದೆ ಅಂತಂದ್ರಲ್ಲಿ ಸಾಲಿನಿಂದ ಸಾಲಿಗೆ ನಾವು 6 ಫೂಟ್ದಷ್ಟು ಸಹ ನಾವು ಅಂತರ ಕೊಡುತ್ತೇವೆ. ಅವಾಗ ಏನಾಗ್ತದೆ ಮಳೆಯ ಸರಿಯಾಗಿ ಆಗಲಿ ಅಥವಾ ತೇವಾಂಶದಿಂದ ಈ ರೀತಿಯಾಗಿ ಬಿತ್ತಿದಂತ ತೊಗರಿ ಏನಪ್ಪಾ ಅಂತಂದ್ರೆ ಅವು ಎಲ್ಲ ಕಡೆ ಹರಳಿ ಅದ್ರದ್ದು ಏನು ಒಂದು ವೆಸ್ಟೇಟಿವ್ ಗ್ರೋತ್ ಬೆಳವಣಿಗೆ ಏನಿದೆ ಅದು ಸರಿಯಾಗಿ ಆಗಿ ಅವು ಗಿಡಗಳು ಒಂದಕ್ಕೊಂದು ಕಲಿತವೆ. ಹೀಗಾಗಿ ಸಾಲಿನಿಂದ ಸಾಲ ಅಂತರ ಮಾಡುವುದು ಬಹಳ ಮುಖ್ಯ ಗೊತ್ತದೆ. ಈ ವರ್ಷ ನಾವು ಏನು ರೈತರ ಒಂದು ಕ್ಷೇತ್ರ ಬಿಟ್ಟು ಕೊಟ್ಟೀವಿ. ಒಂದು ಅಂಶ ನಮ್ಗೆ ಏನು ಕಂಡು ಬಂತು ಅಂತಂದ್ರೆ, ಸಾಲಿನಿಂದ ಸಾಲಿಗೆ ಅಂತರ ಕಾಪಾಡೋದು ಬಹಳ ಈಸಿ ಇದೆ. ಯಾಕಂದ್ರೆ ಟ್ರ್ಯಾಕ್ಟರ್ ಚಾಲಿತ ಒಂದು ಕೂರಿಗೆಯಿಂದ ಆಗಲಿ ಅಥವಾ ಎತ್ತಿನ ಸಹಾಯದಿಂದ ನಾವೇನು ಬಿತ್ತನೆ ಮಾಡ್ತೇವೆ, ಆ ಕೂರಿಗೆದಿಂದ ಸಾಲಿನಿಂದ ಸಾಲಿಗೆ ಅಂತರ ಕಾಯ್ಕೊಳ್ಳೋದು ಬಹಳ ಸರಳ. ಆದ್ರೆ ಬೀಜದಿಂದ ಬೀಜಕ್ಕೆ ನಾವು ಏನಪ್ಪಾ ಅಂತಂದ್ರೆ ಅದು ಸರಿಯಾಗಿ ಅಂತರ ಕಾಯ್ಕೊಳ್ಳಲಿಲ್ಲ. ಇದು ಬಹಳ ಮುಖ್ಯವಾಗಿದೆ. ಇದು ಮುಖ್ಯವಾಗಿ ಬೀಜದಿಂದ ಬೀಜಕ್ಕೆ ಏನಪ್ಪಾ ಅಂತಂದ್ರೆ ಕನಿಷ್ಠ 20 ಸೆಂಟಿಮೀಟರ್ ಅಂದ್ರೆ ಒಂದೇನೊಂದು ಗೇನ್ ಇರ್ತದೆ, ಆ ಗೇನ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಅಂತರ ಬಿಡಬೇಕು. ಅದಲ್ಲದೆ ನಾವು ಬೀಜದಿಂದ ಬೀಜಕ್ಕೆ 1 ಫೂಟ್ದಷ್ಟು ಅಂತರ ಬಿಟ್ಟರೂ ತಪ್ಪಿಲ್ಲ. ನಮ್ಮ ಜಮೀನು ಬಹಳ ಫಲವತ್ತತೆ ಇದೆ, ನಾವು ತಿಪ್ಪಿ ಗೊಬ್ಬರ ಹಾಕ್ತೇವೆ, ಸರಿಯಾಗಿ ರಸಗೊಬ್ಬರ ಹಾಕ್ತೇವೆ ಅಂತಂದ್ರೆ ಕನಿಷ್ಠ 1 ಫೂಟ್ದಷ್ಟು ಬಿಡಬೇಕು. ಬೀಜದಿಂದ ಬೀಜಕ್ಕೆ ಎಷ್ಟು ದಟ್ಟವಾಗಿ ಬಿತ್ತೇವಿ ಅಷ್ಟು ನಮ್ಗೆ ಏನಪ್ಪಾ ಅಂತಂದ್ರೆ ಅನಾನುಕೂಲ ಜಾಸ್ತಿ. ಅನಾನುಕೂಲ ಜಾಸ್ತಿ ಅಂತಂದ್ರೆ 1 ಎಕರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಜಗಳು ಇರುತ್ತವೆ. ನಾವೇನ್ ಹೇಳ್ತೇವೆ, 1 ಎಕರೆಗೆ ಯಾವುದೇ ತಳಿ ಇರಲಿ 3 ಕೆಜಿದಷ್ಟು ಏನಪ್ಪಾ ಅಂತಂದ್ರೆ ಬೀಜ ಉಪಯೋಗ ಮಾಡಬೇಕು. ನಾವು ಬೀಜದಿಂದ ಬೀಜಕ್ಕೆ ದಟ್ಟವಾಗಿ ಬಿತ್ತಿದ್ದೀವಿ ಅಂತಂದ್ರೆ 1 ಎಕರೆಗೆ 4 ಕೆಜಿ 5 ಕೆಜಿದಷ್ಟು ಬೀಜಗಳು ಹೋಗ್ತವೆ. ಇನ್ನು ನಾವು ಬೀಜದಿಂದ ಬೀಜಕ್ಕೆ ಸರಿಯಾಗಿ ಅಂತರ ಬಿಟ್ಟಿಲ್ಲ ಅಂತಂತಂದ್ರೆ ಏನಾಗ್ತದೆ ಅಂತಂತಂದ್ರೆ, ಈ ವರ್ಷ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಯಿತು. ಮಳೆ ಹೆಚ್ಚಾಗಿ ಏನಪ್ಪಾ ಅಂತಂತಂದ್ರೆ ಅವು ಗಿಡಗಳು ಒಂದಕ್ಕೊಂದು ಬೆಳೆದು ಅವಕ್ಕೆ ಸರಿಯಾಗಿ ಸೂರ್ಯನ ಒಂದು ತಾಪಮಾನ ಸಿಗಲಾರದೆ, ಬೆಳಕು ಸಿಗಲಾರದೆ ಒಂದಕ್ಕೊಂದು ಅವತ್ರ ನಡುವೆ ಕಾಂಪಿಟೇಷನ್ ಆಗಿ ಒಂದು 75% ಏನಪ್ಪಾ ಅಂದ್ರೆ ತಪ್ಪಲೆಲ್ಲ ಉದುರು ಹೋದು ಅಂತಂದ್ರೆ ಏನಾಗ್ತದೆ ಅಂತಂದ್ರೆ, ತೊಗರಿ ಗಿಡಕ್ಕೆ ಆಹಾರ ಒಂದು ತಯಾರು ಮಾಡತಕ್ಕಂತ ಸಾಮರ್ಥ್ಯ ಏನಿರ್ತದೆ ಅದು ಕಡಿಮೆ ಆಗ್ತದೆ. ಆಹಾರ ಮಾಡತಕ್ಕಂತ ಸಾಮರ್ಥ್ಯ ಕಡಿಮೆ ಆಯ್ತು ಅಂತಂತಂದ್ರೆ ಈ ಹೂವು ಏನಪ್ಪಾ ಅಂತಂತಂದ್ರೆ ಬಹಳ ಲೇಟ್ ಆಗಿ ಬಿಡಲಿಕ್ಕೆ ಪ್ರಾರಂಭವಾಗ್ತವೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ಅದೇ ಹೂವಾಡೋದು ಏನಿರ್ತದೆ ಅಂತಂದ್ರೆ 15-20 ದಿವಸ ಏನಪ್ಪಾ ಅಂದ್ರೆ ಲೇಟನ್ ಆಯ್ತು. ನಾವೆಲ್ಲರೂ ಅನ್ಕೊಂಡಿವಿ ತೊಗರಿ ಏನ್ರಿ ಸರಿಯಾಗಿ ಬೆಳೆದಿದೆ, ಆದ್ರೆ ಏನಪ್ಪಾ ಅಂತಂದ್ರೆ ಇದು ಹೂವು ಆಗ್ತಾ ಇಲ್ಲ, ಹುಳುಗಳು ಆಗ್ತಾ ಇಲ್ಲ, ಅದಕ್ಕೆ ಬಹಳವಾಗಿ ಒಂದು ಕಾರಣ ಇರ್ತದೆ. ಆಮೇಲೆ ಎಣ್ಣೆದ್ದು ಏನಾಗ್ತದೆ ಅಂತಂದ್ರೆ, ಸರಿಯಾಗಿ ನಾವು ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡಲಿಲ್ಲ ಅಂತಂದ್ರೆ ಅವೇನು ಫಂಟೆ ಹೊಡಿತಾವೆ ಅಥವಾ ಕವಲು ಹೊಡಿತಾವೆ, ಅದು ಸಹ ಆಗಂಗಿಲ್ಲ. ಗಿಡ ಏನಾಗ್ತಾವ ಅಂತಂದ್ರೆ ಬರೀ ಹಿಂಗೆ ಎತ್ತರಕ್ಕೆ ಬಿಡುತ್ತವೆ ಅಂತಂದ್ರೆ ಫಂಟೆ ಆಗಲಿ ಅಥವಾ ಕವಲುಗಳು ಆಗಲಿ ಹೊಡೆಯೋದಿಲ್ಲ. ತೊಗರಿಗೆ ಯಾವಾಗಲೂ ಈ ಬ್ರಾಂಚಿಂಗ್ ಅಂತ ಹೇಳ್ತೇವೆ ಅಂತಂದ್ರೆ ಕವಲು ಹೊಡೆಯುವುದು, ಫಂಟೆ ಹೊಡೆಯುವುದು, ಇದು ಬಹಳ ಮುಖ್ಯ. ಎಷ್ಟದು ಫಂಟೆ ಹೊಡಿತದೆ ಕವಲು ಹೊಡಿತದೆ ಅಷ್ಟು ಏನಪ್ಪಾ ಅಂತಂದ್ರೆ ಇದು ಇಳುವರಿ ಹೆಚ್ಚಾಗ್ತದೆ. ಇನ್ನು ತೊಗರಿಯಲ್ಲಿ ನಾವು ಈ ಒಂದು ವಿವಿಧ ರೀತಿಯಾಗಿ ನಮ್ಮ ಪ್ಲಾಂಟಿಂಗ್ ಮೆಥಡ್ ಅಂದ್ರೆ ಬಿತ್ತನೆ ಒಂದು ಪದ್ಧತಿಗಳನ್ನು ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದ್ದೀವಿ. ಇಷ್ಟು ತನಕ ನಾ ಹೇಳಿದ್ದೇನಪ್ಪಾ ಅಂತಂದ್ರೆ ಇದು ಸಾಂಪ್ರದಾಯಿಕ. ಸಾಮಾನ್ಯವಾಗಿ ಇನ್ನು ವೈಜ್ಞಾನಿಕವಾಗಿ ಇನ್ನೂ ಆಧುನಿಕ ರೀತಿಯಾಗಿ ನಾವು ಯಾವ ರೀತಿಯಾಗಿ ತೊಗರಿಯನ್ನು ಬಿತ್ತನೆ ಮಾಡಬಹುದು, ನಮ್ಮ ಈ ಒಂದು ಅಖಿಲ ಭಾರತ ಸಂಬಂಧಿತ ವನ ಬೇಸಾಯ ಯೋಜನೆ ಅಡಿಯಲ್ಲಿ ಈ BBF ಮೆಥಡ್ ಅಂದ್ರೆ ಬ್ರಾಡ್ ಬೆಡ್ ಅಂಡ್ ಫರೋ ಪ್ಲಾಂಟಿಂಗ್, ಅಗಲವಾದ ಸಾಲುಗಳು, ಅಗಲವಾದ ಗೋಧಿ ಮತ್ತು ಹರಿ ಪದ್ಧತಿಯಲ್ಲಿ ತೊಗರಿ ಬಿತ್ತನೆ ಮಾಡುವುದು ಅಂತ ಹೇಳ್ತೀವಿ. ಇದಂತೂ ಬಹಳ ಸರಳ ಇದೆ. BBF ಪ್ಲಾಂಟರ್ ಅಂತಕ್ಕಂತ ಟ್ರ್ಯಾಕ್ಟರ್ ಚಾಲಿತ ಒಂದು ಇಕ್ವಿಪ್ಮೆಂಟ್, ಒಂದು ಉಪಕರಣ ಇದೆ. ಅದೇನ್ ಮಾಡ್ತದೆ ಅಂತಂದ್ರೆ ತೊಗರಿಯನ್ನು ಎಷ್ಟಪ್ಪ ಅಂತಂದ್ರೆ 4 ಫೂಟ್ ಅಂತರದಲ್ಲಿ ಬಿತ್ತನೆ ಮಾಡ್ತದೆ. ಅದರ ಪಕ್ಕ ಏನಾಕ ಮಾಡ್ತದೆ ಅಂತಂದ್ರೆ ಹಿಂಗ್ 2 ಹರಿ ತೆಗಿತದೆ. ಅದು ಅದಕ್ಕೆ ನಾವು BBF ಪ್ಲಾಂಟರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ 4 ಫೂಟ್ ಅಂತರದಲ್ಲಿ 2 ಪಕ್ಕ ಹರಿ ತೆಗೆಯೋದ್ರಿಂದ ಇದರ ಅನುಕೂಲ ಏನಾಗ್ತದೆ ಅಂತಂದ್ರೆ ಬಿದ್ದಂತ ಈ ಒಂದೇನು ಮಳೆ ಇರ್ತದೆ ಆ ಹರಿಯಲ್ಲಿ ಸಂಗ್ರಹವಾಗ್ತದೆ. ಇದರಿಂದ ತೇವಾಂಶ ಪ್ರಮಾಣ ಜಾಸ್ತಿಯಾಗಿ ತೊಗರಿ ಏನಿದೆ ಅಂತಂದ್ರೆ ಸದೃಢವಾಗಿ ಬೆಳೀಲಿಕ್ಕೆ ಅನುಕೂಲವಾಗ್ತದೆ. ಇನ್ನು ಮಳೆ ಹೆಚ್ಚಾಯಿತು ಅಂತಂದ್ರೆ ಆ ಹರಿಗಳು ಏನಪ್ಪಾ ಅಂತಂದ್ರೆ ಇದ್ದಂತ ಹೆಚ್ಚಿನ ಮಳೆಯನ್ನು ಜಮೀನಿನಿಂದ ಹೊರಹಾಕಲಿಕ್ಕೆ ಅಂದ್ರೆ ಡ್ರೈನೇಜ್ ಅಂತ ಹೇಳ್ತೇವೆ, ಅದು ಡ್ರೈನೇಜ್ ಸಿಸ್ಟಮ್ಗೂ ಅನುಕೂಲ ಆಗ್ತದೆ. ಬಿತ್ತನೆಯೂ ಬಹಳ ಸರಳ ಇದೆ. ಇದು 5 ತಾಳಿನ ಕೂರ್ಗೆ ಇರ್ತವೆ, ಇದಕ್ಕೆ ನಡುವಿನ 3 ತಾಳಿನ ಕ್ಲೋಸ್ ಮಾಡಿ ಲಾಸ್ಟ್ದು 2 ತಾಳಿನಿಂದ ಬಿತ್ತಿದಾಗ ಅದು ಸಾಲಿನಿಂದ ಸಾಲಿಗೆ 4 ಫೂಟ್ದಷ್ಟು ಅಂದ್ರೆ 120 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ಮಾಡಬಹುದು. ಆ ಮಷಿನ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಇದೇನೊಂದು ಉಪಕರಣಗಳು ಇಟ್ಟೇವೆ, ಆ ಜಾಗದಾಗ ಆ ಮಷಿನ್ ಇಟ್ಟೇವೆ, ತಾವು ಸಹ ಅದನ್ನು ನೋಡಬಹುದು. ಇಲ್ಲಿಪ್ಪ ನಮ್ಗೇನೋ ಇದು ಬೇಡ ಅಂತಂತಂದ್ರು ಇದು ಊರುದು ಅಂತ ಹೇಳ್ತೇವೆ, ಅದನ್ನೂ ಸಹ ನಾವು ಮಾಡಬಹುದು. ಅದು ಊರುದು ಮಾಡಿದಾಗ ಏನು ಮಾಡಬೇಕು ಅಂತಂದ್ರೆ ಕನಿಷ್ಠ ನಾವು ಸಾಲಿನಿಂದ ಸಾಲಿಗೆ 5 ಫೂಟ್ ಹಾಗೂ ಬೀಜದಿಂದ ಬೀಜಕ್ಕೆ 2 ಫೂಟ್ ಅಂತರದಲ್ಲಿ ಪ್ರತಿಯೊಂದು ಸ್ಥಳಕ್ಕೆ ಸ್ಪಾಟ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕನಿಷ್ಠ 2 ಬೀಜ ಇಟ್ಟು ಊರಬೇಕು. ಈ ರೀತಿಯಾಗಿ ನಾವು ಬಿತ್ತನೆ ಮಾಡಿದಾಗ ನಮ್ಗೆ ಒಂದ್ ಎಕರೆಗೆ ಬಹಳ ಕಡಿಮೆ ಒಂದರಿಂದ ಒಂದೂವರೆ ಕೆಜಿ ಅಷ್ಟೇ ಬೀಜ ಏನಪ್ಪಾ ಅಂತಂದ್ರೆ ಸಾಕಾಗ್ತದೆ. ಅದಲ್ಲದಿನ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಅಂತರ ಬಿಟ್ಟು ನಾವು ಊರಿದಾಗ ಏನಪ್ಪಾ ಅಂತಂದ್ರೆ ಸರಿಯಾಗಿ ನಾನು ಈಗಾಗಲೇ ಹೇಳಿದೆ ಅವಳು ಹೊಡೆದು ಅಥವಾ ಬಂಟೆ ಹೊಡೆದು ಏನಪ್ಪ ಹೆಚ್ಚಿನ ಇಳುವರಿ ಬರ್ತದೆ. ಆದ್ರೆ ಈ ರೀತಿಯಾಗಿ ಉರುವ ಒಂದು ಪದ್ಧತಿಯನ್ನು ನಾವು ಅನುಸರಿಸಬೇಕಾದ್ರೆ ನಮ್ಮ ಜಮೀನು ಫಲವತ್ತತೆ ಇರಬೇಕು. ನಾನು ಈಗಾಗಲೇ ಹೇಳಿದಂತೆ ಒಂದ್ ಎರಡರಿಂದ ಮೂರು ನೀರು ಕೊಡ್ತಕ್ಕಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಹಾಗೂ ಇದಕ್ಕೆ ತಿಪ್ಪಿ ಗೊಬ್ಬರ ಆಗಲಿ ಅಥವಾ ಎರೆಹುಳ ಗೊಬ್ಬರ ಆಗಲಿ ಇವುಗಳನ್ನೆಲ್ಲ ಹಾಕಿ ನಾವು ಏನಪ್ಪಾ ಅಂತಂದ್ರೆ ಆ ಒಂದು ಬೆಳೆಯನ್ನು ಬೆಳೆಸಬೇಕಾಗ್ತದೆ. ಇನ್ನೊಂದು ಮೂರನೇ ಪದ್ಧತಿ ಯಾವುದಪ್ಪ ಅಂತಂತಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಈ ಬೀಜಗಳಿಂದ ಸಸಿಗಳನ್ನು ಮಾಡಿ ಅಥವಾ ಅಗಿವ್ ಮಾಡಿ ಅದನ್ನ ನಾಟಿ ಮಾಡೋದು ಟ್ರಾನ್ಸ್ಪ್ಲಾಂಟಿಂಗ್ ಮೆಥಡ್ ಆಫ್ ಬೀಜಂತಿ ಅಂತ ಹೇಳ್ತೀವಿ. ಇದು ಇನ್ನೂ ಹೆಚ್ಚು ಇಂಟೆನ್ಸಿವ್ ಅಂದ್ರೆ ಅತಿ ವೈಜ್ಞಾನಿಕವಾಗಿ. ಆದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರಾರಂಭಿಕ ಖರ್ಚು ಜಾಸ್ತಿ ಬರ್ತದೆ. ಕನಿಷ್ಠ ತೊಗರಿ ಲೋನ್ ಅಗಿ ಮಾಡಬೇಕಾದ್ರೆ 4-5 ರೂಪಾಯಿ ಬರ್ತದೆ. ಆಮೇಲೆ ಇಲ್ಲಿಯೂ ಸಹ ಏನಪ್ಪಾ ಅಂತಂದ್ರೆ ಸಾಲಿನಿಂದ ಸಾಲಿಗೆ 5-6 ಫೂಟ್ ಆಮೇಲೆ ಒಂದು ಅಗಿಯಿಂದ ಇನ್ನೊಂದು ಅಗಿಗೆ 2 ಫೂಟ್ದಷ್ಟು ಅಂತರ ಬೆಳಿಬೇಕಾಗ್ತದೆ. ಈ ರೀತಿ ಮಾಡಿದಾಗ ಒಂದ್ ಎಕರೆಗೆ 10,000 ಏನಪ್ಪಾ ಅಂತಂದ್ರೆ ನಾವು ಅಗಿಗಳು ಬೇಕಾಗ್ತವೆ. ಈಗ ನೋಡ್ರಿ ಒಂದು ಸೀಡ್ಲಿಂಗ್ ಮಾಡಬೇಕಾದ್ರೆ 4 ರೂಪಾಯಿ ಅಂತ ಹೇಳಿದೀವಿ ಅಂದ್ರೆ ನಮ್ಗೆ ಲಾಗುವರಿ ಖರ್ಚುನ ಜಾಸ್ತಿ ಬರುತ್ತದೆ. ಆದ್ರೆ ಇದನ್ನು ನಾವು ಡ್ರಿಪ್ ಸಹಾಯದಿಂದ ನೀರು ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರ ಹಾಕಿದಾಗ ನಮ್ಮ ಒಂದು ವಿಶ್ಲೇಷಣೆ ಪ್ರಕಾರ ಪ್ರತಿ ಎಕರೆಗೆ 12-15 ಕ್ವಿಂಟಲ್ ಇಳುವರಿ ನಾವು ತೆಗೆಯಬಹುದು. ಆದರೆ ಇದು ಎಲ್ಲಾ ರೈತ ಬಾಂಧವರಿಗೆ ಅಲ್ಲ, ನಮ್ಮ ಜಮೀನು ನನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯ ಅದನ್ನು ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಸ್ತೀನಿ ಅದರ ಮೇಲೆ ಈ ಪದ್ಧತಿ ಏನಪ್ಪಾ ಅಂದ್ರೆ ನಾವು ರೈತ ಬಾಂಧವರು ಅನುಸರಿಸಬೇಕು. ಯಾರೋ ಒಂದು ಫ್ರೀ ಆಗಿ ನಾ ಏನಾದರೂ ಅಗಿ ಕೊಡ್ತೇನೆ, ಈಗ ನಾವು ನಮ್ಮ ಕೆಲವೊಂದು ಯೋಜನೆಗಳು ಇರ್ತವೆ ಅಥವಾ ಇಲಾಖೆಯಿಂದ ಯಾವುದೋ ಒಂದು ಯೋಜನೆ ಇರ್ತವೆ ಅವು ಫ್ರೀ ಆಗಿ ಕೊಡ್ತಾರ ಅಂದ ತಕ್ಷಣ ನೀವು ಅವ್ನು ತಂದು ಅಗಿಗಳನ್ನು ಹಚ್ಚಿ ಇಲ್ಲಿ ಸರಿ ಇಲ್ಲ ಅಂತ ಹೇಳೋದು ಹಂಗ ಆ ರೀತಿ ಅಲ್ಲ. ಇದು ಅತ್ಯಂತ ವೈಜ್ಞಾನಿಕವಾಗಿ ನಾವು ತೊಗರಿ ಬೆಳೆ ಏನಾದರೂ ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಇದೊಂದು ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ಈ ಅಗಿ ಪದ್ಧತಿಯಿಂದ ನಾವು ಸಹ ತೊಗರಿಯನ್ನೇನಪ್ಪಾ ಅಂತಂದ್ರೆ ಬೆಳೆಯಬಹುದು. ಈ ರೀತಿಯಾಗಿ ತೊಗರಿಯಲ್ಲೂ ಸಹ ವೈಜ್ಞಾನಿಕವಾಗಿ ವಿವಿಧ ರೀತಿಯಾದ ಈ ಒಂದು ಬೆಳೆ ಏನಪ್ಪಾ ಅಂತಂದ್ರೆ ನಾವು ಬೇಸಾಯವನ್ನು ಮಾಡಬಹುದು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ತೊಗರಿ ಈ ನೆಟೆ ಹಾಯುವುದು ಅಥವಾ ಸಿಡಿ ಹಾಯುವುದು ಪ್ರಮಾಣನೂ ಜಾಸ್ತಿ ಇದೆ. ಈಗಾಗಲೇ ನಾನು ಹೇಳಿದೆ ಬೀಜೋಪಚಾರ ಮಾಡಬೇಕು ಅಂತ. ಬೀಜೋಪಚಾರ ಅಲ್ಲದನ್ನೇ ನಾವೇನು ಪ್ರತಿ 2-3 ವರ್ಷಕ್ಕೊಮ್ಮೆ ಈ ತಿಪ್ಪಿ ಗೊಬ್ಬರ ಹಾಕ್ತೀವಿ ಅಥವಾ ಎರೆಹುಳ ಗೊಬ್ಬರ ಹಾಕ್ತೇವೆ ಅದರ ಜೊತೆ ಈಗಾಗಲೇ ನಾನು ನಿಮ್ಗೇನು ಟ್ರೈಕೋಡರ್ಮ ವಿರಡೆ ಅಂತಕ್ಕಂಥ ಶಿಲೀಂಧ್ರ ನಾಶಕ ಹೇಳಿದ್ದೀನಿ, ಇದೂ ಸಹ 1 ಎಕರೆಗೆ 2 ಕೆಜಿ ಅಷ್ಟು. ಇದು ಯಾವಾಗಪ್ಪ ಅಂತಂದ್ರೆ ನಾನು ಈ ತಿಪ್ಪಿ ಗೊಬ್ಬರ ಸಂಗಟ ಮಣ್ಣಿನಲ್ಲಿ ಸೇರಿಸ್ತೇನೆ ಅಂತಂದಾಗ ಇದನ್ನ ಪದ್ಧತಿ ಅನುಸರಿಸಿ ಮಾಡಬೇಕು. 2 ಕೆಜಿದಷ್ಟು ಇದು ಟ್ರೈಕೋಡರ್ಮ ವಿರಡೆ ಶಿಲೀಂಧ್ರ ನಾಶಕವನ್ನು 3 ಕೆಜಿ 1 ಕ್ವಿಂಟಲ್ ಏನಪ್ಪಾ ಅಂದ್ರೆ ತಿಪ್ಪಿ ಗೊಬ್ಬರ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದರ ಜೊತೆಗೆ ಒಂದು 50 ಕೆಜಿದಷ್ಟು ಬೇವಿನ ಹಿಂಡಿ ಏನ್ ಸಿಗ್ತದಲ್ಲ ಅದು ಪುಡಿ ಮಾಡತಕ್ಕಂತ ಬೇವಿನ ಹಿಂಡಿ, ಇವು ಮೂರನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಏನಪ್ಪಾ ಅದಕ್ಕೆ ನೀರು ಸಿಂಪಡಿಸಬೇಕು. ಅಂದ್ರೆ ಯಾಕಂತಂದ್ರೆ ಆ ಮಿಶ್ರಣ ಏನಪ್ಪಾ ಅಂತಂದ್ರೆ ತೇವಾಂಶ ಅಂದ್ರೆ ಕಾಪಾಡಬೇಕು. 7 ದಿವಸ 1 ವಾರ ತನಕ ಏನಪ್ಪಾ ಅಂತಂದ್ರೆ ಅದನ್ನ ಒಂದು ಗೋಣಿ ಚೀಲ ಹಾಕಿ ಮುಚ್ಚಿ ಇಡಬೇಕು. ಅವಾಗ ಏನಾಗ್ತದೆ ಅಂತಂದ್ರೆ ಈ ಶಿಲೀಂಧ್ರ ನಾಶಕವನ್ನು ನಾವು ತಿಪ್ಪೆ ಗೊಬ್ಬರಕ್ಕೆ ಕೆಪ್ಪ ಹಾಕಿದಂಗೆ ಆಗ್ತದೆ. ಹಾಗೂ ಈ ಶಿಲೀಂಧ್ರ ನಾಶಕ ಬೆಳವಣಿಗೆಯೂ ಸಹ ಹೆಚ್ಚಾಗ್ತದೆ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ನಾವೇನು 1 ಎಕರೆಗೆ 3 ಟನ್ದಷ್ಟು ತಿಪ್ಪೆ ಗೊಬ್ಬರ ಹಾಕ್ತೇವೆ ಅದರ ಜೊತೆ ಮಿಕ್ಸ್ ಮಾಡಿ ಜಮೀನಿಗೆ ಹರಡಿದ್ದೇ ಆದಲ್ಲಿ ಅಂದ್ರೆ ಜಮೀನಿಗೆ ಸೇರಿಸಿದ್ದೇ ಆದಲ್ಲಿ ಈ ಸಿಡಿ ಅಥವಾ ನೆಟ್ಟೆ ರೋಗ ತರತಕ್ಕಂತಹ ಶಿಲೀಂಧ್ರ ನಾಶಕಗಳ ಪ್ರಮಾಣ ಕಡಿಮೆ ಆಗ್ತದೆ. ಅಂದ್ರೆ ತೊಗರಿ ಹೀಗೆ TS3 ಆರ್ ಪಿಂಕ್ ಏನೋ ತಳಿ ಉಪಯೋಗ ಮಾಡ್ತೇವೆ, ಇದು ಬಹಳ ಪರಿಣಾಮವಾಗಿ ನಾವು ಏನಪ್ಪಾ ಅಂತಂದ್ರೆ ಬೆಳೆಯನ್ನು ಬೆಳೆಯಬಹುದು. ಇನ್ನು ಯಾವತ್ತೂ ತೊಗರಿ ನಾವು ಏಕ ಬೆಳೆಯಾಗಿ ಬೆಳಿತೇವೆ, ಈ ಇದರ ಜೊತೆಗೆ ನಾವು ಅಂತರ ಬೆಳೆಯಾಗಿ ಬೆಳೆಯಬಹುದು. ಈ ಅಂತರ ಬೆಳೆಯಾಗಿ ಬೆಳಿಬೇಕಂತಂದ್ರೆ 1 ಸಾಲು ತೊಗರಿ 2 ಸಾಲು ಸಜ್ಜೆ, 1 ಸಾಲು ತೊಗರಿ ಅಥವಾ 2 ಸಾಲು ನವಣೆ, 1 ಸಾಲು ತೊಗರಿ ಅಥವಾ 2 ಸಾಲು ಹೆಸರು, ಈ ರೀತಿಯಾಗಿ ಅಂತರ ಬೆಳೆಯಾಗಿ ಸಹ ನಾವು ಬೆಳಿಬಹುದು. ಅದರಲ್ಲಿ ಎಳ್ಳು ಸಹ 1 ಸಾಲು ತೊಗರಿ 2 ಸಾಲು ಎಳ್ಳು, ಇವುಗಳನ್ನು ಅಂತರ ಬೆಳೆಯಾಗಿ ಬೆಳಿಬಹುದು. ಯಾವಾಗ ನಾವು ಅಂತರ ಬೆಳೆಯಾಗಿ ಬೆಳಿತೀವಿ ಅವಾಗ ಸಾಲಿನಿಂದ ಸಾಲಿಗೆ ನಾವು 45 ಸೆಂಟಿಮೀಟರ್ ಕೊಡಬೇಕು ಅಂದ್ರೆ 1.5 ಫೂಟ್. ಅವಾಗ ಏನಾಗ್ತದೆ ತೊಗರಿಯಿಂದ ತೊಗರಿಗೆ 135 ಸೆಂಟಿಮೀಟರ್ ಏನಪ್ಪಾ ಅಂತಂದ್ರೆ ಅಂತರ ಆಗ್ತದೆ. ಅಂತರ ಬೆಳೆ ಇದೇನು ಹೇಳಿದ್ ನೀವು ಕಟಾವಾದ್ಯ ಅಂತಂದ್ರೆ ಅವಾಗ ತೊಗರಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಈ ಎಲ್ಲ ಅಂತರ ಬೆಳೆಗಳು ಸಹ ತೊಗರಿಯಲ್ಲಿ ಒಂದು ಸಾಮರಸ್ಯವನ್ನು ಕಾಪಾಡಿಕೊಂಡು ಪ್ರಾರಂಭಿಕ ಹಂತದಲ್ಲಿ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆದಾಯವನ್ನು ಬರ್ತವೆ. ಅದಲ್ಲದನ್ನೇ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವೇನ್ ಹೇಳಿದ್ವಿ, ತೊಗರಿಗೆ ಒಂದು ಕಾಯಿ ಕೊರಕ ಹುಳ ಇರಬಹುದು, ನೆಟೆ ಹಾಯುವುದಿರಬಹುದು, ಇದರ ಅಂಶವೂ ಸಹ ಏನಪ್ಪಾ ಅಂತಂದ್ರೆ ಕಡಿಮೆ. ಇನ್ನು ತೊಗರಿಗೆ ನಾವೇನಪ್ಪಾ ಅಂತಂದ್ರೆ ಈ ಪೋಷಕಾಂಶಗಳು ಏನಿರ್ತವೆ ಅದನ್ನು ಯಾವ ರೀತಿಯಾಗಿ ಕೊಡಬೇಕು. ಸಾಮಾನ್ಯವಾಗಿ ನಾವು ತೊಗರಿ ಬೆಳೆಗೆ ಏನಿದೆ ಅಂತಂದ್ರೆ ಒಂದು ಎಕರೆಗೆ ಒಂದು ಬ್ಯಾಗದಷ್ಟು ಡಿಎಪಿ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ನಾವು ತೊಗರಿಗೆ ಶಿಫಾರಸು ಮಾಡಿದ ಪ್ರಮಾಣ ಅಂತಂದ್ರೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ. 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮಾಡಬೇಕಾದ್ರೆ ಒಂದು ಎಕರೆಗೆ ಒಂದು ಬ್ಯಾಗದಷ್ಟು ನಮಗೆ ಡಿಎಪಿ ಬೇಕಾಗ್ತದೆ. ಅದಲ್ಲದೇ ನಾವು ಮಣ್ಣನ್ನು ಪರೀಕ್ಷೆ ಮಾಡಿದಾಗ ನಮ್ಮ ಜಮೀನಿನಲ್ಲಿ ಏನಾದರೂ ಸತುವಿನ ಪ್ರಮಾಣ ಕಡಿಮೆ ಇತ್ತು, ಗಂಧಕದ ಪ್ರಮಾಣ ಕಡಿಮೆ ಇತ್ತು ಅಂತಂದ್ರೆ ಪ್ರತಿ 2-3 ವರ್ಷಕ್ಕೊಮ್ಮೆ ಒಂದು ಎಕರೆಗೆ 6 ಕೆಜಿದಷ್ಟು ಸತುವಿನ ಸಲ್ಫೇಟ್, ಈ ಮೈಕ್ರೋನ್ಯೂಟ್ರಿಯಂಟ್ಸ್, ಸೂಕ್ಷ್ಮ ಒಂದು ಏನು ಗೊಬ್ಬರಗಳು ಅಂತ ಹೇಳ್ತೀವಿ ಪೋಷಕಾಂಶಗಳು, ಇವುಗಳನ್ನು ಸಹ ಕೊಡಬೇಕಾಗ್ತದೆ. ಈಗ ನಮ್ಮ ಜಮೀನಿನಲ್ಲಿ ಏನಾದರೂ ಗಂಧಕದ ಪ್ರಮಾಣ ಕಡಿಮೆ ಇತ್ತು ಅಂತಂದ್ರೆ ಮಾರ್ಕೆಟ್ನಲ್ಲಿ ನಮಗೆ 80% ಗಂಧಕ ಇರತಕ್ಕಂತ ಪೆಂಟೋನೈಟ್ ಅಂತಕ್ಕಂತ ಒಂದು ಗೊಬ್ಬರ ಸಿಗ್ತದೆ, ಅದು ಸಹ ಕೊಡಬೇಕು. ಇವರು ಹಂಗಾರೆ ವರ್ಷ ವರ್ಷ ಹಾಕ್ಬೇಕಂತ ಏನಿಲ್ಲ, ಪ್ರತಿ 2-3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡ್ತೀವಿ, ಇವುಗಳನ್ನು ನಾವು ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದಂಗೆ ಒಂದು ಎಕರೆಗೆ 3 ಟನ್ದಷ್ಟು FIM ಅಂದ್ರೆ ತಿಪ್ಪಿ ಗೊಬ್ಬರ ಇರಬಹುದು, ಅಥವಾ 1 ಎಕರೆಗೆ 2 ಟನ್ದಷ್ಟು ಎರೆಹುಳ ಗೊಬ್ಬರ ಇರಬಹುದು, ಇವುಗಳನ್ನು ಕೊಟ್ಟಿವೆ ಅಂತಂತಂದ್ರೆ ಈ ಸಸಿಗಳು ಸದೃಢವಾಗಿ ಬೆಳೆದು ಒಂದು ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ತದನಂತರ ಬೆಳೆ 50-60 ದಿವಸ ಇದ್ದಾಗ ನಾವು ಏನಪ್ಪಾ ಅಂತಂದ್ರೆ ಕುಡಿ ಚೂಟಬೇಕಾಗ, ಈ ಕುಡಿ ಚೂಟಬೇಕಾದ್ರೂ ಸಹ ಒಂದ್ 2-3 ಅಂಶಗಳನ್ನು ತಾವು ಕಣ್ಣಿಂದಲ್ಲಿ ಇಟ್ಕೋಬೇಕು. ತೊಗರಿ ಬಿತ್ತಿಯವ್ರೆ ಮುಂದೆ ಒಂದು ತಿಂಗಳ ತನಕ ಮಳೆ ಆಗಲಿಲ್ಲ, ತೇವಾಂಶ ಪ್ರಮಾಣ ಕಡಿಮೆ ಇತ್ತು, 50-60 ದಿವಸ ಏನಾಗಿರ್ತದೆ ಬೆಳೆ ಅವಾಗ ತೇವಾಂಶ ಇರಲಿಲ್ಲ ಅಂತಂದ್ರೆ ಕುಡಿ ಚೂಟ್ಲಿಕ್ಕೆ ಹೋಗಬಾರದು. ಜಮೀನಿನಲ್ಲಿ ಏನಾದರೂ ತೇವಾಂಶ ಇತ್ತು, ಮಳೆ ಆಗ್ತಿತ್ತು, ಹಸಿ ಇತ್ತು ಅಂತಂದ್ರೆ ಅಷ್ಟೇ ಏನಪ್ಪಾ ಅಂದ್ರೆ ಕುಡಿ ಚೂಟಬೇಕು, ಅವಾಗ ಏನಾಗ್ತದೆ ಅದರದ್ದು ಉಪಯೋಗ ಆಗ್ತದೆ ಬೆಳೆಗೆ. ಇಲ್ಲ ಬೆಳೆ ಮತ್ತೇನಪ್ಪಾ ಅಂತಂದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ. ನೀವು ಹೇಳ್ತಿ ನೀವು ಕುಡಿ ಚೂಟ ಅಂತಂದ್ರೆ ಚೂಟಿದೀವಿ ಬೆಳೆನಲ್ಲಿ ನಮ್ದು ಬೆಳೆದಿಲ್ಲ ಅಂತ, ಆದರೆ ಅದೆಲ್ಲವೂ ಮುಖ್ಯವಾಗಿ 2 ತಿಂಗಳಾದ ನಂತರ ಅಂದ್ರೆ 50-60 ದಿವಸ ಆದ ನಂತರ ಬೆಳೆ ಮತ್ತು ಮಣ್ಣಿನ ಸ್ಥಿತಿಗತಿಗಳನ್ನು ಅರಿತು ನಾವೇನಪ್ಪಾ ಅಂತಂದ್ರೆ ಈ ಕುಡಿಯನ್ನು ಚೂಟಬೇಕಾಗ್ತದೆ. ಈ ಕುಡಿ ಚೂಟೋದು ಬಹಳ ಸರಳ ಅದರಿ, ಮೊದಲೆಲ್ಲ ಏನಾಗ್ತದೆ ಆಳಿನ ಸಹಾಯದಿಂದ ಮಾಡ್ತಿದ್ವಿ, ಅಥವಾ ಈ ಕುಡುಗಳಿಂದ ಏನಪ್ಪಾ ಅಂದ್ರೆ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಸೌರ ಚಾಲಿತ ಏನಪ್ಪಾ ಅಂದ್ರೆ ಕುಡಿ ಚೂಟುವ ಉಪಕರಣಗಳು ಬಂದವ್ರೆ, ಸೋಲಾರ್ ಆಪರೇಟೆಡ್ ನಿಪ್ಪಿಂಗ್ ಮಷಿನ್ ಟೂಲ್ಸ್ ಅಂತ ಹೇಳ್ತೀವಿ. ಇವು ಏನಪ್ಪಾ ಅಂತಂದ್ರೆ ಬಹಳ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಇವುಗಳನ್ನು ಕುಡಿಗಳನ್ನು ಚೂಟಬಹುದು. ಆ ಮಷಿನ್ ಸಹ ನಾವು ನಮ್ಮ ಫಾರ್ಮ್ ಮಷಿನರಿ ಸೆಕ್ಷನ್ ದಲ್ಲಿ ತಾವು ನೋಡಬಹುದು. ಕುಡಿ ಚೂಟುವುದರಿಂದ ಏನಾಗ್ತದೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕವಲುಗಳು ಹೊಡಿತಾವೆ, ಅಥವಾ ಒಡೆದು ಒಂದು ಇಳುವರಿ ಇದು ಹೆಚ್ಚಾಗ್ತದೆ. ಇನ್ನು ಮುಂದುವರೆದು ಇನ್ನು ತೊಗರಿ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಬೆಳೆ ಮಣ್ಣಿನಲ್ಲಿರ್ತಕ್ಕಂತ ತೇವಾಂಶ ಹವಾಮಾನ ಒಂದು ಆಧರಿಸಿ ಇದು ಹೂ ಬಿಡ್ಲಿಕ್ಕೆ ಪ್ರಾರಂಭವಾಗ್ತದೆ. ಈ ಸರಾಸರಿ ನಾವು ತೊಗರಿಯಲ್ಲಿ ಹೂ ಅಂತೂ ಬಿಡ್ತದೆ, ಪರ್ಚಕ್ ಅಂತ ಹೇಳ್ತೇವೆ ಹೂ ಬಿಡ್ತದೆ, ಆದರೆ ತೊಗರಿ ಬಿಟ್ಟಂತ ಎಲ್ಲಾ ಹೂವನ್ನು ಕಾಯಿ ಆಗೋ ಪ್ರಮಾಣ ಎಷ್ಟು ಅಂತಂದ್ರೆ 1.20 ರೂಪಾಯಿ ಅಷ್ಟೇ. ಇನ್ನು 80 ಪೈಸಾದಷ್ಟು ಹೂ ಏನಪ್ಪಾ ಅಂತಂದ್ರೆ ಅವು ಕುದುರಿ ಹೋಗ್ತಾವ ಅಥವಾ ಗಿಡದಾಗ್ರೆ ಇರ್ತಾವ, ಆದ್ರೆ ಅವು ಕಾಯಿ ಕಟ್ಟಂಗಿಲ್ಲ, 20 ಪೈಸಾ ಅಷ್ಟೇ ಅವು ಏನಪ್ಪಾ ಅಂತಂದ್ರೆ ಕಾಯಿ ಕಟ್ಟಿರ್ತಾವೆ. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಏನಪ್ಪಾ ಒಂದು ಕಂಪ್ಲೇಂಟ್ ಇರ್ತದೆ, ತೊಗರಿ ಹೂ ಏನಪ್ಪಾ ಉದುರಾಕತ್ತಾವ್ರಿ ಉದುರಾಕತ್ತಾವ್ರಿ ಅಂತಂದ್ರೆ ಇದಕ್ಕೆ 2-3 ಕಾರಣ ಇರ್ತದೆ. ಒಂದು, ತೊಗರಿ ಹೂವಾಡು ಹಂತದಲ್ಲಿ ಜಮೀನಿನಲ್ಲಿ ತೇವಾಂಶ ಕಡಿಮೆ ಆಗೋದು, ಇದು ಒಂದೇ ಕಾರಣ. ಎರಡನೇದು ಏನು, ಅದೇ ಟೈಮ್ದಲ್ಲಿ ನಾವು ಒಂದು ಮೂಲಿ ಗಾಳಿ ಅಂತ ಹೇಳ್ತೀವಿ, ಅಂದ್ರೆ ಈ ಮೂಲಿ ದಿಕ್ಕಿನಿಂದ ಏನೋ ಒಂದು ಗಾಳಿ ಬೀಸ್ತಿರ್ತದೆ, ಆ ಗಾಳಿಯಲ್ಲಿ ತೇವಾಂಶ ಕಡಿಮೆ ಇತ್ತು ಅಂತಂತಂದ್ರೆ ಅದು ತೊಗರಿ ಹೂನಲ್ಲಿರ್ತಕ್ಕಂತ ತೇವಾಂಶ ಹೀರ್ಕೊಳ್ತದೆ, ಅವಾಗ ಏನಪ್ಪಾ ಅಂತಂದ್ರೆ ಅವು ಹೂ ಉದುರುತ್ತವೆ. ಇದು ಎರಡನೇದು. ಆಮೇಲೆ ಮೂರನೇದು, ಎಲ್ಲ ಕಡೆ ಅತೀ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ತೊಗರಿ ಹೂವಾಡ ಹಂತದಲ್ಲಿ ಏನಾದರೂ ಮಂಜಿಗೆ ಸಿಕ್ಕಾಕುಂತು ಅಂತಂದ್ರೆ, ಆ ಒಂದು ಸಂದರ್ಭದಲ್ಲಿ ಮಂಜು ಏನಾದರೂ ಬಿತ್ತು ಅಂತಂತಂದ್ರೆ ಹೂ ಇವುಗಳು ಏನಪ್ಪಾ ಅಂತಂದ್ರೆ ಉದುರಲಿಕ್ಕೆ ಪ್ರಾರಂಭವಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಒಂದು 3-4 ತಾಂತ್ರಿಕತೆಗಳನ್ನು ಕೊಟ್ಟಿದ್ವಿ. ಅವು ಏನಪ್ಪಾ ಅಂತಂದ್ರೆ ಸಿಂಪರಣೆ ಮುಖಾಂತರ ತೊಗರಿಗೆ ಪೋಷಕಾಂಶಗಳನ್ನು ಒದಗಿಸುವುದು. ಅದು ಯಾವುದು ಅಂತಂದ್ರೆ ಅತಿ ಸುಲಭ, 1:2 ಯೂರಿಯಾ ಸಿಂಪರಣೆ ಅಂತ ಹೇಳ್ತೀವಿ. 20 ಗ್ರಾಂ ಯೂರಿಯಾ 1 ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಬೇಕು. ಇಲ್ಲ ಎರಡನೇದಾಗಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಲ್ಸ್ ಬೂಸ್ಟರ್, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಪಲ್ಸ್ ಮ್ಯಾಜಿಕ್ ಅಂತಕ್ಕಂತ 2 ನೀರಿನಲ್ಲಿ ಕರಗಿಸುವ ಗೊಬ್ಬರಗಳನ್ನು ಬಿಡುಗಡೆ ಮಾಡಿದ್ದೀವಿ. ಪಲ್ಸ್ ಮ್ಯಾಜಿಕ್ ಆದರೆ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಹಾಕಬೇಕು, ಪಲ್ಸ್ ಬೂಸ್ಟರ್ ಆದರೆ ಪ್ರತಿ ಲೀಟರ್ ನೀರಿಗೆ ಏನಪ್ಪಾ ಅಂತಂದ್ರೆ 20 ಗ್ರಾಂ ಹಾಕಬೇಕು. ಇವುಗಳನ್ನ ನಾವು ಸಿಂಪರಣೆ ಮಾಡಬೇಕು ಯಾವಾಗ ತೊಗರಿ ಹೂವಾಡುವ ಹಂತದಲ್ಲಿ. ನಾವು ಇವುಗಳನ್ನ ಸಿಂಪರಣೆ ಮಾಡಿದ್ರು ಸಹ ಅವು 80% ಉದುರವೇ, ಇನ್ 20% ಏನಿರ್ತಾವ ನಾವು ಹಿಡಿದಾಗ ಹಿಡಿದು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಷ್ಟೇ. ಅದು ಅದಲ್ಲದೆ ಇನ್ನೊಂದು ಟ್ರೈಕಾಂಟಿನಾಲ್ ಅಂತಕ್ಕಂತ ಒಂದು ಟಾನಿಕ್ ಇದೆ, ಅಥವಾ ಈ ಒಂದು ಪ್ಲಾನೋಫಿಕ್ಸ್ ನ್ಯಾಪ್ಲಿನ್ ಅಸ್ಟಿಕ್ ಅಸಿಡ್ ಅಂತಕ್ಕಂತ ಒಂದು ಟಾನಿಕ್ ಇದೆ. ಇದನ್ನ ಪ್ರತಿ ಲೀಟರ್ ನೀರಿಗೆ 0.5 ml ಅಂತಂದ್ರೆ ನಾವು ಏನ್ 20 ಲೀಟರ್ ಇತ್ತು ಅಂತಂದ್ರೆ 10 ml ಪ್ರತಿ ಒಂದು ಟ್ಯಾಂಕಿಗೆ ಹಾಕಿ ನಾವು ಸಿಂಪರಣೆ ಮಾಡಿದ್ರು ಈ ಒಂದು ತೊಗರಿ ಹೂವಾಡೋದು ಅಂದ್ರೆ ಮಂಜಿಗೆ ಏನ್ ಹೂ ಉದುರ್ತವೆ ಇದನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಸಾಮಾನ್ಯವಾಗಿ ಏನಾಗ್ತಾ ಇತ್ತು, ಪ್ರತಿ ವರ್ಷ ತೊಗರಿಗೆ ಇದು ಕಾಯಿ ಕೊರತದ್ದೇ ಒಂದು ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು. ಅಂದ್ರೆ ಏನು ಹಸಿರು ಕೀಡೆ ಅಂತ ಹೇಳ್ತೀವಿ, ಈಗ ಏನಾಗ್ತಾ ಇದೆ ವರ್ಷ ವರ್ಷ ವರ್ಷ ವರ್ಷ ಹಸಿರು ಕೀಡೆದ್ದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಒಂದೆರಡು ಸ್ಪ್ರೇದಲ್ಲೇನೆ ಕಂಟ್ರೋಲ್ ಆಗ್ತಾ ಇದೆ, ಮೊದಲು ಹಂಗಿರಲಿಲ್ಲ. 10-15 ವರ್ಷದಿಂದ ಅದನ್ನು ಕಾಯಿ ಕೊರಕ ಕಂಟ್ರೋಲ್ ಮಾಡದೆ ಒಂದು ರೈತ ಬಾಂಧವರಿಗೆ ದೊಡ್ಡ ಸವಾಲಾಗಿತ್ತು ಅವಾಗ. ಹೀಗಾಗಿ ಮೊದಲೆಲ್ಲ ಈ ಒಂದು 15-20 ವರ್ಷ ಹಿಂದೆ ತೊಗರಿಗೆ ನಾವು ಈ ಒಂದು ಪುಡಿ ಏನ್ಪಾ ಅಂತಂದ್ರೆ ಅದನ್ನ ಉಪ್ತಿದ್ದೀವಿ. ಯಾವ ರೀತಿಯಾಗಿ ಅಂತಂದ್ರೆ ತೊಗರಿ ಗಿಡನ ಕಾಣಿಸ್ತಿರ್ಲಿಲ್ಲ, ಈ ಹಿಟ್ಟಿನ ಗಿರಣಿಯಲ್ಲಿ ಅವನು ಈ ಸೌಂದ್ ಹೆಂಗೆ ಒಂದ್ ಮ್ಯಾಗೆಲ್ಲ ಹಿಟ್ಟು ಬಿದ್ದಿರ್ತದೆ ಹಂಗ ನಮ್ ಹೌದ್ರಿ. ಹಂಗ ಈ ತೊಗರಿ ಗಿಡ ತುಂಬೆಲ್ಲ ಬರೀ ನಾವು ಪುಡಿ ಫಿನಾಲ್ ಫಾಸ್ ಎಂಡೋಸಲ್ಫಾನ್ ಇರ್ತಕ್ಕಂತ ಎಲ್ಲಾ ಈ ಒಂದು ಮೆಲಾಥಿಯಾನ್ ಡಸ್ಟ್ ಅಂದ್ರೆ ಪುಡಿ ಏನ್ಪಾ ಹುಡಿ ಏನ್ಪಾ ಅಂತಂದ್ರೆ ಉಪ್ತಿದ್ವಿ. ಅವಾಗ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ತೊಗರಿಯಲ್ಲಿ ಕಾಯಿ ಕೊರಕ ಇದು ನಿರ್ವಹಣೆ ಬಹಳ ನಮ್ಗೇನ್ಪಾ ಅಂತಂದ್ರೆ ಈಗ ಸರಳ ಆಗಿದೆ. ಈ ಪ್ರೊಕ್ಲೇಮ್ ಅಥವಾ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅಂತ ಹೇಳ್ತೀವಿ ಅಥವಾ ಕ್ಲೋರಾಂಥಿಪುಲ್ ಅಂತ ಹೇಳ್ತೀವಿ, ಬಹಳ ಅತಿ ಸ್ಟ್ಯಾಂಡರ್ಡ್ ಔಷಧಿ ಬಂದವೆ. ಆಮೇಲೆ ಈ ಪ್ರೊಫೆನೋಫಾಸ್ ಅಂತ ಹೇಳ್ತೀವಿ. ಈ ತೊಗರಿ ಏನಪ್ಪಾ ಅಂತಂದ್ರೆ ಈ ಕಾಯಿ ಕೊರಕ ಏನ್ ಮಾಡ್ತದೆ ಅಂತಂದ್ರೆ ತನ್ನ ತತ್ತಿಯನ್ನು ಅವೇನು ಹೂ ಇರ್ತವೆ ಹೂವಿನ ಮೇಲೆ ಬಿಟ್ಟರು. ನಾವು ಆ ತತ್ತಿ ಇಟ್ಟಾಗ ಏನಾದ್ರೂ ಒಂದು ಸಿಂಪರಣೆ ಮಾಡಿದೀವಿ ಅಂತಂದ್ರೆ ರೈಟ್ ಸ್ಟೇಜ್ ನಲ್ಲಿ ತೊಗರಿ ಕಾಯಿ ಕೊರಕವನ್ನು ನಾವು ಬಹಳ ಒಂದು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಆದ್ರೆ ಇತ್ತೀಚಿನ ದಿನದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಇನ್ನು ಮುಂದೆ ತೊಗರಿಗೆ ಇದು ರೋಗಗಳದೇ ಬಾಧೆ ಹೆಚ್ಚಾಗ್ತದೆ. ಈ ಸಲ ನಾವು ಒಂದು ಸರ್ವೆ ವರ್ಕ್ ಮಾಡಿದಾಗ ನಾವು ಈ ಡೋನಿ ಸಾಲ್ ಏನಿದೆ ಡೋನಿ ಸಾಲು ಮತ್ತು ಎಲ್ಲೆ ಮೇಲ್ಗಡೆ ಕೆರೆಗಳು ಇದಾವೆ ಕೆಳಗೆ ಎಲ್ಲಿ ನಾವು ತೊಗರಿ ಬೆಳಿದ್ದೇವೆ ಅಲ್ಲಿ ಈ ಸಲ ನಮಗೆ ರೋಗದ ಅಂಶ ಹೆಚ್ಚು ಕಂಡು ಬಂತು. ಈ ಎಲೆ ಚುಕ್ಕ ರೋಗ, ಅಂಗುಮಾರಿ ರೋಗ ಹಾಗೂ ಈ ಬೇರು ಕೊಳೆ ರೋಗ ಇವುಗಳದ್ದು ನಮ್ಗೇನಪ್ಪಾ ಅಂತಂದ್ರೆ ಹಾವಳಿ ಹೆಚ್ಚು ಕಂಡು ಬಂತು. ಇನ್ನು ಮುಂಬರುವ ದಿನಗಳಲ್ಲಿ ಸಹ ಇವು ರೋಗಗಳೇ ನಮಗೆ ಮುಖ್ಯ ಒಂದು ಉತ್ಪಾದನಾ ತಾಂತ್ರಿಕತೆಗೆ ಒಂದು ಸವಾಲು ಒಡ್ತಾವ ಅಂತ ನನ್ನ ಒಂದು ಅನಿಸಿಕೆ. ಆದ್ರೂ ಏನಪ್ಪಾ ಅಂದ್ರೆ ನಮ್ಮ ಹತ್ರ ತಂತ್ರಜ್ಞಾನ ಇದೆ, ಬೀಜೋಪಚಾರ ಸಿಂಪಡಣೆ ಶಿಲೀಂಧ್ರ ನಾಶಕಗಳು, ಹೀಗಾಗಿ ಯಾವುದಕ್ಕೂ ನಾವು ಭಯಪಡಬೇಕಾಗಿಲ್ಲ. ಆದ್ರೆ ಇಷ್ಟೇ ಏನು ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕು ಹಾಗೂ ಸಮಯಕ್ಕೆ ಸರಿಯಾಗಿ ನಾವು ಒಂದು ವೈಜ್ಞಾನಿಕವಾಗಿ ಸಿಂಪಡಣಾ ವಿಧಾನಗಳನ್ನು ಅನುಸರಿಸಬೇಕು. ಈಗ ರೋಗಕ್ಕೆ ಬರತಕ್ಕಂತ ಔಷಧ ಕೀಟನಾಶಕ ಹೊಡೆಯುವುದು ಅಥವಾ ಕೀಟಕ್ಕೆ ಬರತಕ್ಕಂತದನ್ನ ರೋಗ ನಾಶಕ ಹೊಡೆಯುವುದು ಆ ರೀತಿ ತಪ್ಪುಗಳನ್ನು ದಯವಿಟ್ಟು ನಮ್ಮ ರೈತ ಬಾಂಧವರು ಮಾಡಬಾರದು. ಇನ್ನು ಏನಾಗಿದೆ ಅಂತಂದ್ರೆ ತೊಗರಿ ಕಮರ್ಷಿಯಲ್ ಕ್ರಾಪ್ 8,000, 9,000, 10,000, 11,000, 12,000 ಈ ರೀತಿ ರೇಟ್ ಬರೋದ್ರಿಂದ ಸ್ವಾಭಾವಿಕ ನಾವೇನ್ ಮಾಡ್ತೇವೆ ವರ್ಷ ವರ್ಷ ವರ್ಷ ವರ್ಷ ವರ್ಷ ವರ್ಷ ತೊಗರಿನೇ ಬೆಳಿತೇವೆ. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲತೆನೇ ಜಾಸ್ತಿ. ದಯವಿಟ್ಟು ತೊಗರಿ ವರ್ಷ ವರ್ಷ ಬೆಳೆಯೋಕ್ಕಿಂತ ಕಾಲ್ಕೈ ಮಾಡಿ. ಈಗಾಗಲೇ ನಾನು ಹೇಳಿದ್ದೆ ಯಾವ ರೀತಿಯಾಗಿ ಅಂತಂತಂದ್ರೆ ಈ ಒಂದು ಜೋಳ ತೊಗರಿ ಮತ್ತು ಜೋಳ ಏನ್ ನಾವು ಕಾಲ್ಗೈ ಮಾಡ್ತೀವಿ ಅದೆಲ್ಲಕ್ಕಿಂತ ಬೆಸ್ಟ್ ಸಿಸ್ಟಮ್. ಯಾವುದೇ ಅದಕ್ಕೆ ರೋಗ ಆಗಲಿ ಕೀಟದ ಬಾಧೆ ಆಗಲಿ ಇದು ಕಡಿಮೆ ಆಗಲಿ. ಈ ನಮ್ಮ ಬಿಜಾಪುರ ಜಿಲ್ಲೆ, ನಾವು ಬಿಜಾಪುರ ಜಿಲ್ಲೆ ಅಂತಂದ್ರೆ ಜೋಳದ ಜಿಲ್ಲೆ ಅಂತ ಹೇಳ್ತಿದ್ದೆ, ಬಿಜಾಪುರ ಜೋಳ ಅಂತ ಹೇಳ್ತೇವೆ. 3-4 ಲಕ್ಷ ಹೆಕ್ಟರ್ ನಿಂದ ನಾವು ಎಲ್ಲಿಗೆ ಬಂದಿದೀವಿ ಅಂತಂದ್ರೆ ಬರೀ ಒಂದು 30,000 ಹೆಕ್ಟರ್ ಬಂದಿವೆ ಜೋಳ. 30,000 ಹೆಕ್ಟರ್ ತೊಗರಿ 30,000 ಹೆಕ್ಟರ್ ನಿಂದ 5 ಲಕ್ಷ ಹೆಕ್ಟರ್ ಬಂದಿದ್ದೇವೆ. ಈಗ ನೋಡ್ರಿ, ಯಾವಾಗ ನಾವು ತೊಗರಿಯನ್ನ ಜೋಳದ ಜೊತೆ ಕಾಲ್ಗೈ ಮಾಡ್ತೀವಿ ಅಥವಾ ಒಂದ್ ವರ್ಷ ತೊಗರಿ ಮುಂದಿನ ವರ್ಷ ಸಜ್ಜೆ ಮತ್ತು ಹಿಂಗಾರಿನಲ್ಲಿ ಏನಾದರೂ ಕಡಲೆ ಈ ರೀತಿಯಾಗಿ ಕಾಲ್ಗೈ ಮಾಡೋದ್ರಿಂದ ನಾವು ಈ ರೋಗ ಕೀಟ ಇವುಗಳ ಬಾಧೆ ಕಡಿಮೆ ಮಾಡಿ ನಮ್ಮ ಜಮೀನಲ್ಲಿರ್ತಕ್ಕಂಥ ಫಲವತ್ತೆಯನ್ನು ಕಾಪಾಡಿಕೊಂಡು ಯಶಸ್ವಿಯಾಗಿ ನಾವೊಂದು ಈ ಒಂದು ತೊಗರಿ ಬೆಳೆಯನ್ನು ಬೆಳೆಯಬಹುದು ಅಂತ ಹೇಳ್ತೇನೆ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11 ರಿಂದ 13 ರವರೆಗೆ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಡಾಕ್ಟರ್ ಪೋದ್ದಾರ್, ಮುಖ್ಯ ವಿಜ್ಞಾನಿಗಳು ಒಣಬೇಸಾಯ ಯೋಜನೆ, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರ ಇವರ ಧ್ವನಿಮುದ್ರಣವನ್ನ ಕೇಳಿದಿರಿ.

ಕಜವಾ